ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಾಚಾಜಿ, ಆಪ್ಕೆ ಘರ್ ಮೇ ಕೌನ್ಸಾ ಟೂತ್ ಪೇಸ್ಟ್ ಹೈ? ಅರೆ ಯೇ ಪಕಡ್, ಸೆನ್ಸೋಡೆಂಟ್ ಕೆ. ಜಬ್ ಲೈಫ್ ಮೇ ರಹನಾ ಹೈ ಸೂಪರ್ ಕೂಲ್ ಅಂಡ್ ಕಾನ್ಫಿಡೆಂಟ್, ತೋ ಬನಾವೋ ಇಸ್ ಟೂತ್ ಪೇಸ್ಟ್ ಕೋ ಅಪ್ನೆ ಘರ್ ಕಾ ರೆಸಿಡೆಂಟ್. ಆಜ್ ಸೇ ಹೀ ಅಪ್ನೆ ಸೆನ್ಸಿಟಿವ್ ದಾಂತೋ ಕಾ ದೋಸ್ತ್ ಬನಾವೋ. Sensodent K. Toothpaste for sensitive teeth. Free from ill effects of SLS and paraben. Ab tooth ka current gone, to life ka current on. Sensodent K. Try karke dekho. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ UPI ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ UPI ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 or 15 days ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಆರ್ಥಿಕ ಸಬಲತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾ ಶಿವನಗೌಡ ಮುಂದಿನಮನಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಶರಣಬಸವ ಚೌಳೀನ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ಕೃಷಿಯೊಳಗೆ ಸಾಕಷ್ಟು ವರಮಾನ ಇದ್ದರೂ ನಮ್ಮ ರೈತರಿಗೆ ತಲುಪ್ತಾ ಇಲ್ಲ, ಅಥವಾ ರೈತರು ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಅದನ್ನು ತಮ್ಮ ಹತ್ತಿರ ತೆಗೆದುಕೊಳ್ಳೋ ಮನಸ್ಸು ಮಾಡ್ತಾ ಇಲ್ಲ. ಆಮೇಲೆ ಕೆಲವೊಮ್ಮೆ ನೈಸರ್ಗಿಕ ವಿಕೋಪಗಳು ಇದೆ, ಅತಿವೃಷ್ಟಿ, ಅನಾವೃಷ್ಟಿ, ಅದು ಸಹಜವೇ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಂತೂ ಜಾಸ್ತಿ ಆಗಿದೆ. ಮಳೆ ಮೇಲೆ ಅವಲಂಬಿತವಾದ ರೈತನ ಬದುಕು ಭಾಳ ದುರ್ಬಲ ಆಗಿದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ರೈತನಿಗೆ ಒಂದು ಕೃಷಿ ಸಾಕ್ಷರತೆ ಅನ್ನೋದು ಭಾಳ ಮುಖ್ಯ. ಯಾವ ತಾಂತ್ರಿಕತೆಯಿಂದ ನಾನು ಒಂದು ಬೆಳೆಯನ್ನು ಬೆಳೆದರೆ ನನಗೆ ಲಾಭ ಆಗ್ತದೆ, ಆಮೇಲೆ ಮುಂದೆ ಆಗುವಂಥ ತೊಂದರೆಗಳು ಏನು ಬರ್ಬೋದು ಅಂದ್ರೆ ಮೊದಲೇ ನೋಡಿ ಅದಕ್ಕೆ ಬೇಕಾದಂಥ ತಯಾರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಆಗುವ ನಷ್ಟ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಲಾಭದ ದೃಷ್ಟಿಯಿಂದ ಎಷ್ಟೋ ಜನ ಇವತ್ತು ಯಶಸ್ವಿ ರೈತರಿದ್ದಾರೆ. ಹಂಗೆ ನಮ್ಮ ಬದುಕಾಗಬೇಕು ಅಂತ ನಾವು ಇದು ಮಾಡಿದಾಗ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತಾರೆ. ಅಂದರೆ ಆರ್ಥಿಕ ಒಂದು ತತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯದ. ಈ ಒಂದು ಕೃಷಿ ಆರ್ಥಿಕತೆ ಅದೇನದಲ್ಲ, ಅದು ಭಾಳ ಪ್ರಮುಖವಾದಂಥ ವಿಷಯ. ಇವತ್ತು ಆ ವಿಷಯ ಕುರಿತಂತೆ ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದಾಗ ಅರ್ಥಶಾಸ್ತ್ರ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದಂಥ ಡಾಕ್ಟರ್ ಶಿವನಗೌಡ ಮುಂದಿನ ಮನೆಯವರಿದ್ದಾರೆ. ಹಿರಿಯ ಒಂದು ಪ್ರೊಫೆಸರ್ ಅವರು, ಈಗ ಎಮರಿಟಸ್ ಪ್ರೊಫೆಸರ್ ಆಗಿ ICAR ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಂದಾಲೋಚನೆ ಹೆಂಗಿರ್ಬೇಕು ನಮ್ಮ ಬದುಕಿನೊಳಗೆ ಅದನ್ನು ನಾವು ತಿಳ್ಕೊಳ್ಳೋಣಂತೆ. ನಿಮ್ಮೆಲ್ಲರ ಪರವಾಗಿ ನಾವು ಡಾಕ್ಟರ್ ಶಿವನಗೌಡ ಮುಂದಿನ ಮನೆಯವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ಪ್ರೊಫೆಸರ್ ಶಿವನಗೌಡ ಅವರೇ. ನಮಸ್ಕಾರ ಸರ್. ನಿವೃತ್ತಿ ಆದ ನಂತರ ನೀವು ಮೊದಲೇ ಕಾರ್ಯಕ್ರಮ ಕಾಣುತ್ತೆ ಆಕಾಶವಾಣಿಯಲ್ಲಿ. ನಮ್ಮ ರೈತ ಬಾಂಧವರ ಒಂದು ಬದುಕು ಪ್ರಸ್ತುತ ಸ್ಥಿತಿಯೊಳಗೆ ಹೆಂಗದ, ತಾವು ಹೆಂಗೆ ಕಂಡಿದ್ದೀರಿ, ತಾವು ಹಿರಿಯ ಪ್ರೊಫೆಸರ್ ಹೇಳ್ಬೋದಾ? ಸರ್, ನಾನು ಬೇಸಿಕಲಿ ರೈತರ ಮಗ, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಜಿಕ್ಕನಕಟ್ಟೆ ಗ್ರಾಮದ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮ ತಂದೆಯವರಾಯಿತು, ನಮ್ಮ ಕಾಕಂದಿರಾಯಿತು, ಇದರ ಒಕ್ಕಲತನ ಮಾಡ್ತಾಯಿದ್ರು. ನಾವು ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ಅವ್ರ ಜೊತೆ ಕೆಲಸ ಮಾಡ್ತಿದ್ವಿ. ಕಾಲೇಜಿಗೆ ಬಂದ ನಂತರ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc MSc PhD ಮಾಡಿದ ನಂತರ ಮತ್ತು ಸುಮಾರು 35 ವರ್ಷಗಳ ಕಾಲ ನನ್ನ ಸೇವೆ ಮಾಡಿ ನಿವೃತ್ತಿ ಮಾಡಿದ ನಂತರನೂ ನಾವು ಸಾಕಷ್ಟು ಕೃಷಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಆದರೆ ರೈತರು ಹೊಸ ತಂತ್ರಜ್ಞಾನಗಳನ್ನು ತಿಳುವಳಿಕೆ ತಗೊಂಡು ಅದನ್ನು ಮಾಡಿದರೆ ಕೃಷಿಯಲ್ಲಿ ಒಳ್ಳೆಯ ಆದಾಯನ ತೆಗಿಬೋದು ಮತ್ತು ತಮ್ಮ ಆರ್ಥಿಕ ಬದುಕನ್ನು ಜಾಸ್ತಿ ಮಾಡ್ಕೋಬೋದು. ಬಟ್ ಭಾಳ ಜನ ಏನು ಮಾಡ್ತಾರೆ, ಸಬ್ಸಿಡಿಯಾಗಿ ಕೊಡ್ತಾರೆ, ಫ್ರೀ ಕೊಡ್ತಾರೆ, ಯಾರೋ ಮಾಡಿದ್ದನ್ನು ನೋಡಿ ತಾವು ಮಾಡೋಕೆ ಹೋಗ್ತಾರೆ. ಆದರೆ ಕೃಷಿಯಲ್ಲಿ ಹಂಗಾಗೋದಿಲ್ಲ, ಅದು ತಾವು ಮನದಟ್ಟು ನೋಡಿ ಮಾಡಿ ಕಲ್ಕೋಬೇಕು, ಅಥವಾ ಮತ್ತೊಬ್ಬರು ಮಾಡಿದ್ದನ್ನು ನೋಡಬೇಕು, ನೋಡಿ ಅವರ ಅನುಭವಗಳನ್ನು ತಾವು ನೋಡಿಕೊಂಡು ಆಮೇಲೆ ಅದನ್ನು ಬಳಕೆ ಮಾಡಿದರೆ ಅವರಿಗೆ ಅದರ ಸಮಸ್ಯೆ ಕಡಿಮೆ ಆಗ್ತದೆ. ಏನು ಮಾಡ್ತಾರೆ, ಸುಮ್ಮನೆ ಯಾವುದೋ ಬೀಜ ತೊಗೊಂಡ್ಬರ್ತಾರೆ, ಹಾಕಿಬಿಡ್ತಾರೆ. ಮೊದಲಕ್ಕೆ ಯಾರು ಹಾಕಿದ್ರು, ಹೆಂಗೆ ಹುಟ್ಟಿತ್ತದು, ಈಳು ಹೆಂಗೆ ಬಂತು ಅಂತ ಮಾಡೋದಿಲ್ಲ. ಯಾಕೆ ನಾವು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಾಕಷ್ಟು ವಿಜ್ಞಾನಿಗಳು ಬೇರೆ ಬೇರೆ ವಿಭಾಗದಿಂದ ಹೊಸ ತಂತ್ರಜ್ಞಾನ ಕೊಡ್ತಾ ಇದ್ದಾರೆ. ಆ ತಂತ್ರಜ್ಞಾನಗಳು ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ರೈತರಿಗೆ ಉಪಯೋಗ ಆಗ್ತಾವೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ವಿಶ್ಲೇಷಣೆ ಮಾಡಿ, ಉದಾಹರಣೆಗೆ ಒಂದು ಯಾವುದೋ ಕಂಪನಿಯವರು ಇಂಥ ಬೀಜ ತಗೊಳ್ಳ್ರಿ, ನೀವು ಇಂಥ ಬೀಜ ಬೆಳಿತೀರಿ, ಅದರಿಂದ ಅದು ನಿಮ್ಮದು ಇಳುವರಿ ಕಡಿಮೆ ಆಗ್ತದೆ, ನಮ್ಮ ಬೀಜ ತಗೊಳ್ಳ್ರಿ ನೀವು ಅದು ಜಾಸ್ತಿ ಇಳುವರಿ ಬರ್ತದೆ ಅಂತ ತಿಳ್ಕೊಂಡು ಅಂತಾರೆ. ನಾವು ಬರೀ ಇಳುವರಿ ಒಂದು ನೋಡೋಂಗಿಲ್ಲ, ಅದು ಮುಂದೆ ಜನರಿಗೆ ಊಟ ಮಾಡಲಿಕ್ಕೆ ಆರೋಗ್ಯಕರವಾಗಿರ್ತದೆ ಇಲ್ಲೋ, ಆಮ್ಯಾಗ ಅದನ್ನು ಬೆಳಿಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ, ಎಲ್ಲಿ ಸಿಗ್ತದೆ, ಅದು ಮುಂದೆ ಮಾರಾಟದ ವ್ಯವಸ್ಥೆ ಯಾವ ಥರ ಇದೆ, ಎಲ್ಲ ವಿಶ್ಲೇಷಣೆ ಮಾಡಿ ಅದು ಆರ್ಥಿಕವಾಗಿ ರೈತರಿಗೆ ಯಾವುದೋ ಒಂದು ಬೀಜ ಕೊಡ್ತಾರೆ, ಮಾರ್ಕೆಟ್ಗೆ ಹೋಗಿ ಹೆಚ್ಚು ಸಿಗಂಗಿಲ್ಲ. ಅದು ಯಾವುದೋ ಕಂಪ್ನಿಯವರು ನಮ್ಮ ಚಲೋ ತಗೋರಿ ನಿಮ್ಮ ಚಲೋ ಅಂತ ಹೇಳ್ತಾರೆ, ರೈತ ಪಾಪ ಗೊತ್ತಿರಂಗಿಲ್ಲ. ಅದಕ್ಕಾಗಿ ನಾವು ಅದನ್ನು ಹೊಸ ತಂತ್ರಜ್ಞಾನವನ್ನು ಯೂನಿವರ್ಸಿಟಿಯಿಂದ ಅಲ್ಲಿ ರಿಲೀಸ್ ಮಾಡೋಕ್ಕಿಂತ ಮೊದಲೇ ನಾವು ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಅದು ಖರ್ಚು ವೆಚ್ಚ ಎಷ್ಟಾಗ್ತದೆ, ರೈತರಿಗೆ ಎಷ್ಟು ಆದಾಯ ಕೊಡ್ತದೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ತಿಳುವಳಿಕೆ ಕೊಟ್ಟು ಆಮ್ಯಾಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಪ್ರೊಫೆಸರ್ ಶಿವನ್ಗೌಡ ಮುಂದಿನ ಮನೆಯವರೇ, ನೀವು ಸರಿಯಾದ ಮಾತನ್ನು ಹೇಳಿರಿ. ಮುಖ್ಯವಾಗಿ ತಾವು ತಮ್ಮ ರೈತ ಕುಟುಂಬದಿಂದ ಬಂದವರು ಅಂತ ಹೇಳಿದರೆ, ತಮ್ಮ ತಂದೆಯವ್ರ ಕಾಲದಾಗ ಅಂದರೆ ಭಾಳ ಹಿಂದೆ ನಾವು ಗ್ರೀನ್ ರೆವಲ್ಯೂಷನ್ ಆಗಿಂತ ಮೊದಲು, ಹಸಿರು ಕ್ರಾಂತಿ ಆಗಕ್ಕಿಂತ ಮೊದಲು ಕೃಷಿ ಅಂದರೆ ಅದು ಲಾಭದಾಯಕ ಕೃಷಿ ಇದ್ದಿಲ್ಲ, ಅಂದರೆ ಬದುಕಿನ ಒಂದು ಅವಿಭಾಜ್ಯ ಅಂಗಾಗಿತ್ತು, ಕೃಷಿನೇ ಜೀವನ ಆಗಿತ್ತು, ಕೃಷಿಕರೇ ಬಹಳ ಸಂಖ್ಯೆಯಲ್ಲಿದ್ದರು. ಆಮೇಲೆ ಜೊತೆಗಿನ ಎತ್ತುಗಳು ಆಕಳ ಅಂದರೆ ಪ್ರಾಣಿಗಳ ಜೊತೆಗೆ ಒಂದು ಅವಿನಾಭ ಸಂಬಂಧ ಇಟ್ಕೊಂಡು ಎತ್ತುಗಳ ಸಹಾಯದಿಂದಲೇ ಉಳುಮೆ ಮಾಡ್ತಾಯಿದ್ರು. ಅಂದರೆ ಆವಾಗ ಎಲ್ಲೆಡೆ ಸಮೃದ್ಧಿ ಇತ್ತು, ಅಂದರೆ ಮಣ್ಣು ಹಾಳಾಗೋ ಸಾಧ್ಯತೆ ಇಲ್ಲ. ಈಗ ಹಸಿರು ಕ್ರಾಂತಿ ಆದಮೇಲೆ ಒಂದು ಸ್ವಲ್ಪ ಈ ಥರ ಯೂರಿಯಾ ಬಳಕೆ ಜಾಸ್ತಿ ಆಯಿತು, ಆಮೇಲೆ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂಥೇಳಿ ನಾವೇನಾಗಿ ಒಂದು ಸ್ವಲ್ಪ ವ್ಯವಹಾರ ಸರಾಗಲಿಕ್ಕೆ ಶುರು ಮಾಡಿದ್ರು ರೈತರು. ಹೀಗಾಗಿ ಸ್ವಲ್ಪ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೋಬೇಕಾದ ಭೂಮಿಯ ಒಂದು ಫಲವತ್ತತೆಯನ್ನು ನಾವು ಕಳ್ಕೊಳ್ಳೋಕೆ ಶುರು ಮಾಡಿದ್ವಿ. ಆರ್ಥಿಕ ಒಂದು ವ್ಯವಹಾರವನ್ನು ನಿಭಾಯಿಸುವಷ್ಟು ಸಮರ್ಥನ ಅಲ್ಲದ್ರಿಂದ ಮೋಸ ಹೋಗೋ ಸಾಧ್ಯತೆಯೂ ಆಯಿತು, ಅದನ್ನು ಸಾಕಷ್ಟು ಅನುಭವಿಸಿದ್ದಾರೆ. ಈ ಒಂದು ಪರ್ವ ಏನಿದೆಲ್ಲ, ತಮ್ಮ ತಂದೆಯವ್ರ ಕಾಲದಾಗಿನ ಬದುಕು ಹೆಂಗಿತ್ತು? ನಮ್ಮ ತಂದೆಯವ್ರ ಕಾಲಕ್ಕೆ ನಾವು ಚಿಕ್ಕವರಿದ್ದಾಗ ಕೃಷಿಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಅಲ್ಲೇ ಬೆಳೀತಿದ್ರು, ಹೊರಗಡೆಯಿಂದ ತರೋವಂಥ ಅವಶ್ಯಕತೆ ಇದ್ದಿದ್ದೇ ಇಲ್ಲ. ಯಾಕಂದರೆ ಕೊಟ್ಟಿಗೆ ಗೊಬ್ಬರ ದನ ಇರ್ತಿದ್ವು, ಆಮ್ಯಾಗ ಒಕ್ಕಲದಿಂದ ಬಂದಂಥ ಮೇವನ್ನು ದನಕ್ಕೆ ಹಾಕ್ತಿದ್ರು, ದನದಿಂದ ಬಂದ ಸಗಣಿಯನ್ನು ಉಪಯೋಗ ಮಾಡಿಕೊಂಡು ಗೊಬ್ಬರ ತಯಾರು ಮಾಡ್ತಿದ್ರು. ಅದನ್ನು ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಕಿತ್ತು. ಆಮೇಲೆ ಬೀಜನ ಈಗ ಕೊಯ್ಲು ಮಾಡೋ ಹೊತ್ತಿನಾಗ ಒಳ್ಳೊಳ್ಳೆ ತೆನೆಗಳನ್ನು ಆಯ್ದು ಅವನ್ನು ಸರಿಯಾಗಿ ಶೇಖರಣೆ ಮಾಡಿ ಸಂಸ್ಕರಣೆ ಮಾಡ್ತಿದ್ರು, ಮಾಡಿ ಅದೇ ಬೀಜ ಉಪಯೋಗ ಮಾಡ್ತಿದ್ರು. ಹಿಂಗಾಗಿ ಆ ಟೈಮ್ನಲ್ಲಿ ಇನ್ನೂ ಈ ಹೈಬ್ರಿಡ್ ಬೀಜಗಳನ್ನು ಜಾಸ್ತಿ ಮಾರ್ಕೆಟ್ ಬಂದಿದ್ದಿಲ್ಲ, ಮತ್ತು ರೈತರ ಆರ್ಥಿಕ ಪರಿಸ್ಥಿತಿ ತಂದು ಹಾಕೋಷ್ಟು ಇದ್ದಿದ್ದಿಲ್ಲ. ಅದಕ್ಕೆ ಅವಾಗಿನ ಪರಿಸ್ಥಿತಿ ಭಾಳ ಚಲೋ ಇತ್ತು. ಆಮ್ಯಾಗ ಬೇಡಿಕೆಗಳು ಆಮ್ಯಾಗ ಅವರ ಆಶೆ ಆಕಾಂಕ್ಷೆಗಳು ಇಷ್ಟಿರಲಿಲ್ಲ. ಅದಕ್ಕಾಗಿ ತಾವು ಬೆಳೆದದ್ದನ್ನು ಇವನ್ನೇ ಮನೆಯಾಗ ಕೆಲಸ ಮಾಡುವ ಆಳುಗಳಿಗೆ ಎಲ್ಲರಿಗೆ ಜೋಳ ಕೊಡ್ತಿದ್ರು. ನಮ್ಮಲ್ಲಿ ಜೋಳ ಬೆಳೆದ ಜೋಳ ಕೊಡ್ತಿದ್ರು, ಸಾವಿ ಬೆಳೆದ ಸಾವಿ ಕೊಡ್ತಿದ್ರು, ಗೋಧಿ ಬೆಳೆದ ಗೋಧಿ ಕೊಡ್ತಿದ್ರು. ಬಟ್ ಇತ್ತೀನ ದಿನಗಳಲ್ಲಿ ಸರ್ಕಾರದಿಂದ ಅಕ್ಕಿ ಕೊಡೋಕೆ ಶುರು ಮಾಡಿದ ಮ್ಯಾಗ ಜನರಲ್ಲಿ ಒಂದು ಟೈಮ್ದಲ್ಲಿ ಸಾವಕ್ಕಿ ನವಣಕ್ಕಿ ಅಂತಂದ್ರೆ ಬಡಬಗ್ರು ತಿನ್ನೋ ಕಾಳು ಅಂತಿದ್ರು, ಈಗ ಅವು ಶ್ರೀಮಂತ ತಿನ್ನೋ ಕಾಳಾಗಿದಾವೆ. ಉದಾಹರಣೆ ನಮ್ಮ ಮನೆಯಲ್ಲೇ ನಾವು ಅಮಾಸೆ ಅಥವಾ ಹುಣ್ಣಿಮೆಯಲ್ಲಿ ಯಾವಾಗಾರ ಅಕ್ಕಿ ಅಂದ್ರೆ ಅಮಾಸೆ ದಿವಸ ಸ್ವಲ್ಪ ಎಡಿ ಮಾಡಿಸಲು ತೊಗೊಂಬರ್ತಿದ್ರು. ನಾವು ರೆಗ್ಯುಲರ್ ಆಗಿ ಊಟ ಮಾಡೋದು ಅನ್ನ ಉಣ್ತಿದ್ವಿ, ಆಮೇಲೆ ಮನೆಯಾಗ ಹೈಂದ ಇರ್ತಿತ್ತು. ಹಿಂಗಾಗಿ ಇವತ್ತು ನಾವು ಇವತ್ತು 66 ವರ್ಷ ನನಗೆ ಇನ್ನೂ ಯಾಕೆ ನಾವು ಆರೋಗ್ಯಕ್ಕಿದ್ದೇವೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ನಮ್ಮ ಎಲ್ಲರೂ ಸಂಬಂಧಿಕರು ನಮ್ಮನ್ನು ಒಳ್ಳೆಯ ಆಹಾರ ಕೊಟ್ಟು ಸಾಕಿದ ರೀತಿಯಿಂದಿದೆ. ಪ್ರೊಫೆಸರ್ ಶಿವನ್ಗೌಡ್ರೆ, ಈಗ ನಮ್ಮ ಅಜ್ಜಿ ಹೇಳ್ತಿದ್ಲು, ನೋಡು ಸೆಣಪ ಅಕ್ಕಿ ತಿಂದಾವ ಹಕ್ಕಿ ಅಂತ, ಆ ಜೋಳ ತಿಂದಾವ ತವಳ ಅಂತ ಅಂತ ಹೇಳ್ತಿದ್ದಾರೆ. ಅಂದರೆ ಅವಾಗಿನ ಬದುಕು ಹೆಂಗಿತ್ತು ನೋಡ್ರಿ, ಸಗಣಿಯಿಂದ ಸಾರಿಸಿ ಮನೆಯನ್ನು ಸ್ವಚ್ಛ ಮಾಡ್ತಿದ್ರು, ಆಮೇಲೆ ಕುಳ್ಳು ಮಾಡ್ತಿದ್ರು, ಆಮೇಲೆ ಬೆಳೆಸಿ ತಿಂತಿದ್ವಿ ಹೋಗಿ ನಾವು ಸಣ್ಣವರಿದ್ದಾಗ. ಅಂದರೆ ಇಷ್ಟು ಸಮೃದ್ಧಿ, ಶೇಂಗಾ ಇತ್ತಂದ್ರೆ ಶೇಂಗಾ ಸುಟ್ಕೊಂಡು ಹೊಲದ ಶೇಂಗಾ ತಿಂತಿದ್ವಿ. ಅಂದರೆ ಅದು ಸಂಭ್ರಮ, ಒಂದು ಹೊಲದ ಜೊತೆ ಇರುವಂಥದ್ದು, ಆಮೇಲೆ ಕೃಷಿ ಬದುಕೇನಿತ್ತಲ್ಲ ಸಂಭ್ರಮವಾಗಿತ್ತು. ಈಗೇನಾಗಿದೆ ಅದು ವ್ಯವಹಾರ ಆದಾಗ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಹಸಿರು ಕ್ರಾಂತಿ ಅದು ತಪ್ಪೇನಲ್ಲ, ಯಾಕಂದ್ರೆ ಯಾವತ್ತು ಆಹಾರ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಆಗಬೇಕು, ನಮ್ಮ ಮಾಡಿದ್ದಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದಾಯ್ತು ಆಹಾರ ಪದ್ಧತಿ ನಾವು ಅದು ಅದೆಲ್ಲ ಕರೆ. ಆದರೆ ಕೆಲವೊಂದಿಷ್ಟು ಈಗ ಗ್ಲೋಬಲೈಸೇಷನ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಅದರದ್ದು ಒಂದು ತೊಂದರೆ ಆಗ್ತಾ ಇದೆ. ರೈತ ಬಾಂಧವರಿಗೆ ಒಂದು ಭೂಮಿಯ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಸಾಕಷ್ಟು ಸಮಗ್ರ ಕೃಷಿ ಇರ್ತಿತ್ತು, ಆಮೇಲೆ ಅಂತರ್ ಬೆಳೆ ಎಲ್ಲ ಬೆಳೀತಿದ್ರು, ಅಕ್ಕಡಿ ಕಾಳೆಲ್ಲ ಬೆಳೀತಿದ್ರು. ಈಗೇನಾಗಿದೆ ಏಕ ಬೆಳೆ ಪದ್ಧತಿ, ವಾಣಿಜ್ಯ ಬೆಳೆ ಪದ್ಧತಿ ಆಗಿದ್ದರಿಂದ ಆದರೂ ಕೂಡ ಅದು ರೈತರಿಗೆ ತಲುಪ್ತಾ ಇಲ್ಲ. ಈಗ ಆರ್ಥಿಕವಾಗಿ ರೈತರಿಗೆ ಒಂದು ಮಾಹಿತಿ ಬೇಕು ಅಂತಂದ್ರೆ, ತಾವು ಒಬ್ಬ ಕೃಷಿ ಆರ್ಥಿಕ ತಜ್ಞರಿದ್ದೀರಿ, ಯಾಕೆ ನಮ್ಮ ರೈತ ಈ ಒಂದು ಆರ್ಥಿಕ ಒಂದು ಮುಂದಾಲೋಚನೆ ಆಗಿರ್ಬೋದು, ಹೇಗೆ ಒಂದು ವರಮಾನವನ್ನು ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು, ಬಹಳ ಜನ ರೈತರು ಯಾಕೆ ಸೋಲ್ತಾ ಇದ್ದಾರೆ, ಇದ್ರ ಬಗ್ಗೆ ತಾವು ಕಂಡುಕೊಂಡಂತ ಅವಲೋಕನ ಏನು? ಸರ್, ನಾನು ಈಗ ನೋಡ್ತಾ ಇರೋದಂತಂದ್ರೆ ರೈತ ಈಗ ಒಂದು ಯಾವ್ದಾರ ಒಂದು ಕುಟುಂಬ ಅಂದ್ರೆ ಈಗ ನೌಕರಿ ಮಾಡೋರಿರಲಿ ಒಕ್ಕಲತನ ಮಾಡೋರಿರಲಿ, ನಾವು ಮುಂದಿನ ದಿನಗಳಲ್ಲಿ, ಉದಾಹರಣೆಗೆ ಈಗ ಬೇಸಿಗೆ ಕಾಲ ಇದೆ, ಮುಂಗಾರಿ ಮಳೆಗಳು ಶುರುವಾಗ್ತಾವೋ, ಮುಂಗಾರಿ ಬಿತ್ತನೆ ಮಾಡಬೇಕಾದ್ರೆ ನಾವು ಹೊಲ ಹೊಡೆದು ಬಿತ್ತಾಗ ಹೋಗೋ ದಿವಸ ಮಾರ್ಕೆಟ್ನಾಗ ಹೋಗಿ ಬೀಜ ತರಕ್ಕೆ ಹೋದ್ರೆ ಭಾಳ ಜನ ಮಾಡೋದು ಇದೆ. ಆದ್ರೆ ನಾವು ನಮ್ಗೆ ಗೊತ್ತಿರ್ತದೆ ಮಳೆ ಆಗ್ತದೆ, ನಾವು ಮುಂಗಾರಿ ಬೆಳೆ ಬಿತ್ತಬೇಕಂತ ಗೊತ್ತಿರ್ತದೆ. ಅದಕ್ಕೆ ಮುಂಜಾಗ್ರತವಾಗಿ ನಾವು ಬೀಜ ಎಷ್ಟು ಬೇಕು, ಯಾವ ಬೀಜ ಬೇಕು, ಎಷ್ಟು ಬೇಕು, ಎಷ್ಟು ಎಕರೆ ಹಾಕ್ತೇವೆ, ನಾವು ಎಲ್ಲ ಮಾಹಿತಿಯನ್ನು ನಾವು ಯೋಚನೆ ಮಾಡಿಕೊಂಡು ತೊಗೊಂಬಂದು ಇಟ್ಕೊಂಡು ಬಿತ್ತನೆ ಟೈಮ್ದಲ್ಲಿ ನಾವು ಉಪಯೋಗ ಮಾಡಿದರೆ ರೈತರಿಗೆ ಒಳ್ಳೆಯ ಬೀಜ ಸಿಗ್ತಾವೆ, ಕಡಿಮೆ ಬೆಲೆಯಲ್ಲಿ ಸಿಗ್ತಾವೆ. ಆಮೇಲೆ ಎಮರ್ಜೆನ್ಸಿ ಆಗಿ ಹೋಗಿ ನಮ್ಗೆ ಕೊಡೋ ಒಂದು ಕೂಡಲನ್ನ ಇದೇ ದಿನ ಕೊಟ್ಬಿಡ್ತಾರೆ ಅವರು, ನಮ್ಗೆ ಬೇಕಾಗಿದ್ದು ಸಿಗೋಂಗಿಲ್ಲ. ಮುಂದೆ ಬೀಜಗಳನ್ನು ತಂದ ನಂತರ ಭೂಮಿಯನ್ನು ಸುಮ್ಮನೆ ಅವಸರ ಬಸರ ಮಾಡಿ ಮಾಡೋದಕ್ಕಿಂತನೂ ಬೇಸಿಗೆಯಲ್ಲಿ ಅದನ್ನು ಸರಿಯಾಗಿ ಉಳುಮೆ ಮಾಡಿ ಮುಂದೆ ಸರಿಯಾಗಿ ಅದನ್ನು ಕಳೆ ಇಲ್ಲಂಗೆ ಮಾಡಿ ಬಿತ್ತನೆ ಮಾಡಿದರೆ ಒಳ್ಳೆಯ ಬೀಜಗಳು ಸಿಗ್ತಾವೆ. ಆದರೆ ನಾವು ಯಾವುದನ್ನು ಸರಿಯಾಗಿ ಯೋಚನೆ ಮಾಡದೆ ಅವಸರದಲ್ಲಿ ಮಾಡೋಕ್ಕೆ ಹೋದರೆ ಅದರ ಪ್ರಯೋಗವನ್ನು ವ್ಯಾಪಾರಿಸ್ತಕ್ಕಂಥ ಹೊರತು ರೈತರೇ ಆಗೋದಿಲ್ಲ. ಮುಂದೆ ಕಷ್ಟಪಟ್ಟು 3 ಅಥವಾ 4 ತಿಂಗಳ ಬೆಳೆ ಬೆಳೀತಾರೆ. ಬೆಳೆ ಬೆಳೆದ ನಂತರ ಮಾರಾಟ, ಏನು ಕಷ್ಟಪಟ್ಟು ಬೆಳೀಲಿಕ್ಕೆ ಏನು ಪರಿಶ್ರಮ ಪಡ್ತಾರಲ್ಲ, ಆ ಪರಿಶ್ರಮವನ್ನು ರೈತರು ಮಾರಾಟ ಮಾಡುವಾಗ ಉಪಯೋಗ ಮಾಡೋಂಗಿಲ್ಲ. ಏನು ಮಾಡ್ತಾರೆ, ಯಾರೋ ಒಬ್ಬರು ಬರ್ತಾರೆ, ಬಂದು ನನಗೆ ಎಷ್ಟು ಕೊಡೋಕೆ ಅಂತ ಕೇಳಿದ್ಬಿಟ್ಲನ್ನ ಮಾರ್ಕೆಟಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತದೆ. ಒಂದು ಟೈಮ್ದಲ್ಲಿ ನಮಗೆ ಏನು ಸಿಗ್ತಿದ್ದಿಲ್ಲ. ನಿಮ್ಮ ಮೊಬೈಲ್ ತೆಗೆದ್ರೆ ಅಥವಾ ಫೋನ್ ಮಾಡಿದರೆ ಯಾವ ಮಾರ್ಕೆಟದಲ್ಲಿ ಯಾವ ಬೆಳೆಗೆ ಎಷ್ಟು ಬೆಲೆ ಇದೆ ಅಂತ ಹೇಳ್ತದೆ. ಅದನ್ನು ಅವಸರ ಮಾಡಿ ಏನು ಮಾಡ್ತಾರೆ, ಹಳ್ಳಿಗೆ ಬಂದವ್ರಿಗೆ ಅಥವಾ ಯಾರಿಗೋ ಪರಿಚಯ ಕೊಡ ಹೋಗ್ತಾರೆ. ಆಮ್ಯಾಗ ಅವರು ಅದನ್ನು ಸುಲಿಗೆ ಮಾಡಿ ರೈತರಿಗೆ ಒಳ್ಳೆಯ ಬೆಲೆ ಕೊಡ್ದಂಗೆ ತೊಂದರೆ ಆಗ್ತದೆ. ಅದಕ್ಕೆ ರೈತರು ಜಾಗೃತಿ ಆಗ್ಬೇಕ್ರಿ. ನಾವು ಏನೋ ಕಷ್ಟಪಡೋ ನಮ್ಮ ಸ್ವಂತ ರೊಕ್ಕದಿಂದ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಸಾಲ ತರಲಿ ಬೇಕಂತ ಮಾಡಲಿ, ಆದರೆ ನಮ್ಮ ಸ್ವಂತ ಹಣ ಅದು. ಅದನ್ನು ನಾವು ಖರ್ಚು ಮಾಡೋ ಹೊತ್ತಿನಾಗ, ವ್ಯಯ ಮಾಡೋ ಹೊತ್ತಿನಾಗ ವಿಚಾರ ಮಾಡಿ ಯಾವ ಬೆಳೆಗೆ ಎಷ್ಟು ಹಾಕಬೇಕು. ಆಮೇಲೆ ಸುಮ್ಮನೆ ಗೊಬ್ಬರ ಉಗ್ಗಿಬಿಟ್ರೆ ಈಗ ನೋಡ್ತೇವೆ ನಾವು, ಬೆಳೆ ಐತೆ ಅಂದ್ಬಿಟ್ಲೇ ಯೂರಿಯಾ ಗೊಬ್ಬರ ಉಗ್ಗಾಕಿದ್ಬಿಡ್ತಾರೆ. ಹಂಗೆ ಯಾಕೆ ಉಗ್ಬೇಕು, ಎಷ್ಟು ಉಕ್ಕಬೇಕು ಅನ್ನೋದು ಕೇಳೋದಿಲ್ಲ. ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ವಿಜ್ಞಾನಿಗಳಿದ್ದಾರೆ, ಮತ್ತು ಹಳ್ಳಿ ಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ. ಅವ್ರನ್ನ ಇಂಥ ಬೆಳೆನ ಹಾಕಬೇಕಾಗಿದೆ, ಆಮೇಲೆ ಯಾವ ಒಳ್ಳೆಯ ಬೀಜದ ಎಷ್ಟು ನಾವು ಗೊಬ್ಬರ ಹಾಕಬೇಕು, ಯಾವ ಟೈಮ್ದಲ್ಲಿ ಹಾಕಬೇಕು ಅನ್ನೋದನ್ನ ಮಾಹಿತಿ ತೊಗೊಂಡು ಹಾಕಿದ್ರೆ ರೈತರಿಗೆ, ಯಾಕೆ ತಂತ್ರಜ್ಞಾನ ಸಾಕಷ್ಟು ಸಿಗ್ತದೆ. ಆದರೆ ಯಾರೋ ಒಬ್ರು ಹೇಳ್ತಾರೆ ಅಂತ ಹಾಕೋದಕ್ಕಿಂತ ವಿಜ್ಞಾನಗಳ ಕೊಡ ಮಾಡಿದ್ರೆ ರೈತರಿಗೆ ಖರ್ಚು ಕಡಿಮೆ ಆಗ್ತದೆ, ಒಳ್ಳೆ ಬೆಳೆ ಬರ್ತದೆ, ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಡಾಕ್ಟರ್ ಶಿವನಗೌಡ ಮುಂದಿನ ಮನೆಯವರ ತುಂಬಾ ಸೂಕ್ತವಾದ ಮಾತನ್ನು ಹೇಳ್ತಾ ಇದ್ರಿ. ಇವತ್ತು ನಮಗೆ ರೈತರು ಕೃಷಿ ಸಕ್ಸಸ್ ಆಗಬೇಕಾಗಿದೆ. ಯಾವಾಗಲೂ ಸಕ್ಸಸ್ ಇಸ್ ಪ್ಲಾನ್ ಡಿವೆಂಟ್ ಅಂತೀವಿ, ಅಂದ್ರೆ ಯಶಸ್ಸು ಅನ್ನೋದು ನಾವು ಪೂರ್ವ ನಿರ್ಧಾರಿತ ಅದು. ಒಮ್ಮೆ ನಮಗೆ ಯಶಸ್ಸು ಬರ್ತಂತಿಲ್ಲ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನಾವು ಮೊದಲೇ ಲೆಕ್ಕ ಹಾಕಿರ್ಬೇಕು. ಅದಕ್ಕೆ ಮುಂದಿನ ದಿನಗಳನ್ನು ನಾವು ಈಗಲೇ ನಾವು ಕಾಣಬೇಕು. ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗಲೇ ಅನ್ಕೊಂಡ್ರೆ, ನೀವು ಹೇಳಿದ್ರಿ ಬಿತ್ತೋ ದಿವಸ ಹೋಗಿ ಬೀಜ ತರ ಬದಲಿ ಮೊದಲೇ ತಂದಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನು ಮಾಡ್ತಾರ್ರಿ, ಗೊಬ್ಬರ ಹಾಕೋದಾಗಲಿ ಅದನ್ನು ಸಮ ಪ್ರಮಾಣದಲ್ಲಿ ಹಾಕೋದಿಲ್ಲ, ಅಂದರೆ ಶಿಫಾರಸು ಪ್ರಕಾರ ಹಾಕಿದರೆ ಅದು ಲಾಭ, ಇಲ್ಲಾಂದರೆ ಲುಕ್ಸಾನಿ. ಅಂದರೆ ಎರಡು ಥರ, ಆರ್ಥಿಕವಾಗಿ ಲುಕ್ಸಾನಿ, ಆಮೇಲೆ ಭೂಮಿ ತಾಯಿಗೂ ತೊಂದರೆನೇ. ಆಮೇಲೆ ಕಸ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ, ಆಮೇಲೆ ಎಡೆಕುಂಟು ಹೊಡೆಯಕ್ಕೆ ಬೇಸರ ಮಾಡ್ಕೋತಾರೆ, ಆಮೇಲೆ ಕಸ ಹಂಗೆ ಬೆಳೆದು ನಿಂತು ಬಿಡ್ತದೆ, ಆಮೇಲೆ ಕಸದ ಜೊತೆಗೆ ಪೀಕ್ ಬರ್ಬೇಕಂದ್ರೆ ಹೆಂಗ್ರಿ. ಎಷ್ಟೋ ನಾವು ಇವತ್ತು ಹೆಸರು ಹೊಲ ನೋಡಿದೀವಿ ನಾವು ಬರ್ಬೇಕಾರೆ, ನಮ್ಮ ಈ ಗದಗ ರೋಡ್ ಗುಂಟ ಹೋದ್ರೆ ಅಲ್ಲಿ ಕಸ ಹಂಗ ಅದ, ಅದ್ರ ಜೊತೆಗೆ ಹೆಸರು ಅದ. ಯಾಕೆ ಕಸ ಆಳು ಭಾಳ ದುಬಾರಿ, ಯಾರು ಮಾಡ್ಬೇಕು ಅಂದ್ರೆ ಈ ಆಲಸ್ಯನ ನಾವು ಕೊಡೆ ನಿಲ್ಬೇಕು. ನಾವು ಬೆಳಿಬೇಕು ಅಂತಂದ್ರೆ ಹಂಗ ಹೆಂಗ್ ಬರುತ್ತದು, ಅದಕ್ಕೆ ನಾವು ಅದನ್ನ ಭಾಳ ವಿಚಾರ ಮಾಡ್ಬೇಕು. ಅದಕ್ಕೆ ಈ ಒಂದು ಕಸ ನಿರ್ವಹಣೆ ಮಾಡೋದಾಗ್ಲಿ, ಗೊಬ್ಬರ, ಆಮೇಲೆ ಈ ಕೀಟ ನಿರ್ವಹಣೆ ಮಾಡೋದಾಗ್ಲಿ, ಸಮಗ್ರವಾಗಿ ಸಾಕಷ್ಟು ನಮಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರ ತೆಗೆದುಕೊಳ್ಳೋದು ಭಾಳ ಮುಖ್ಯದ. ಈಗ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಶಿವನಗೌಡ್ರಿ, ಗ್ರಾಮೀಣ ಭಾಗದೊಳಗೆ ಇವತ್ತು ಎಷ್ಟೋ ಜನ ಕೃಷಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅದು ಫುಲ್ ಟೈಮ್ ಮಾಡ್ಬೇಕು. ಅದು ಕೃಷಿ ಅನ್ನೋದೇನಿದೆಲ್ಲ, ಇವತ್ತು ನಾಳೆ ನಮ್ಮ ಹೊಲಕ್ಕೆ ಹೋದ್ ನೋಡಿದ್ರೆ ಏನನ್ನೋದು ಗೊತ್ತಾಗ್ತದೆ, ಹೊಲಕ್ಕೆ ಹೋಗೋದಿಲ್ಲ ಅಂತ ಮುಂದೆ ಹೆಂಗೆ. ಇವತ್ತು ಕೃಷಿಕರ ಬದುಕು ಚಲೋ ಆಗಬೇಕು ಅಂದ್ರೆ ಆ ಭೂಮಿಯ ಜೊತೆಗೆ ನಾವು ಇರ್ಬೇಕಲ್ರಿ. ಹೌದು, ಭೂಮಿಯನ್ನ ಪದ್ಧತಿ ಪ್ರಕಾರ ಟೈಮ್ ಸರಿಯಾಗಿ ಅದನ್ನ ಉಳುಮೆ ಮಾಡ್ಬೇಕು. ಅದನ್ನ ಉಳುಮೆ ಮಾಡಿ ಹೋಗ್ತೀವಿ, ನೀವು ಹೇಳಿದ್ರಲ್ಲಿ ಹೆಸರು ಬೆಳೆ ಇದೆ ಸಾಕು ಕಸ ಇದೆ ಅಂತ ತಿಳ್ಕೊಂಡು, ಬಿತ್ತನೆಗಿಂತ ಮೊದಲು ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ಹಸನ್ ಮಾಡಿ ಅದನ್ನ ಒಂದ್ಸಲ ಎರಡು ಸಲ ಎಳಿಸಿ ಆನಂತರ ಬಿತ್ತಿದ್ರೆ ಅಷ್ಟೊತ್ತಿಗೆ ಏನಾಗುತ್ತೆ, ಅದು ಹುಲ್ಲಿನ ಬೀಜಗಳಿದ್ದಾವೆ, ಮೊದಲಕ್ಕೆ ಹುಟ್ಟವು ಸತ್ ಬಿಟ್ಟಿರ್ತಾವೆ, ಆಮೇಲೆ ಬಿತ್ತಿದಾಗ ಚಲೋ ಆಗ್ತದೆ. ಒಂದು ಎರಡನೇದ್ದು ಯೋಗ್ಯವಾದ ಪ್ರಮಾಣದಲ್ಲಿ ಬೀಜವನ್ನು ಮತ್ತು ಗೊಬ್ಬರವನ್ನು ಹಾಕಬೇಕು. ಈಗ ಮೊದಲಕ್ಕೆ ಏನು ಮಾಡ್ತಿದ್ರು, ಒಂದು ಟೈಮ್ದಲ್ಲಿ ಎಲ್ಲ ಗೊಬ್ಬರ ಬಿತ್ತೋ ಹಾಕಿಬಿಡ್ತಿದ್ರು. ಇದನ್ನು ಹೇಳ್ತಾರೆ 3 ಹಂತದ 3 ಅಥವಾ 4 ಹಂತದಲ್ಲಿ ಅದು ಬಿತ್ತುವ ಹೊತ್ತಿನಾಗ ಎಷ್ಟು ಹಾಕಬೇಕು, ಆಮ್ಯಾಗ ಒಂದು ತಿಂಗಳಾದ್ಮ್ಯಾಗ ಎಷ್ಟು ಹಾಕಬೇಕು, ಅದು ಹೂ ಬಿಡುವ ಹೊತ್ತಿನಾಗ ಎಷ್ಟು ಹಾಕಬೇಕು, ಅಭಿವೃದ್ಧಿ ಸಮೃದ್ಧವಾಗಿ ಬೆಳೆಯುವ ಹೊತ್ತಿನಾಗ ಯಾವ ಥರ ಹಾಕಬೇಕು ಅನ್ನೋದನ್ನು ಒಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಅದ್ರ ಪ್ರಕಾರ ಹಾಕಿದರೆ ಬೆಳೆ ಹೆಂಗೆ ಬೆಳೀತದೆ ಆ ಥರ ಗೊಬ್ಬರ ಹಾಕಿದರೆ ಅದು ಉತ್ಪನ್ನ ಮಾಡಲಿಕ್ಕೆ ಜಾಸ್ತಿ ಆಗ್ತದೆ. ಮುಂದೆ ಮಾರಾಟ ಮಾಡೋ ಹೊತ್ತಿನಾಗಿ ಉದಾಹರಣೆಗಾಗಿ ಸಾಕಷ್ಟು APMC ಬಂದಿದಾವು, ಹಳ್ಳಿಯಲ್ಲಿ ವ್ಯಾಪಾರಸ್ಥರು ಬಂದು ಹೋಗ್ತಾರೆ. ಇತ್ತಿತ್ತಲಾಗಿ ನಬಾರ್ಡ್ ಸಹಕಾರದಿಂದ FPO ಅಂತಿದ್ದಾರೆ, ರೈತರ ಉತ್ಪಾದನಾ ಸಂಘಟನೆಗಳನ್ನು ತಿಳ್ಕೊಂಡು, ಅವರು 200-300 ಮಂದಿ ರೈತರು ಕೆಲವು ಬೆಳೆಗಳನ್ನು ಕೂಡಿದವರು 4 ಅಥವಾ 5 ಹಳ್ಳಿ ಮಂದಿ ಕೂಡಿ ಅಷ್ಟು ಕೂಡ ಒಂದು ಸಂಘ ಮಾಡಿಕೊಂಡು ಎಲ್ಲ ಬೆಳೆಗಳಿಗೆ ಒಬ್ಬ ರೈತ ತನ್ನ ಉತ್ಪನ್ನ ತಗೊಂಡು ಮಾರಾಕತ್ ನಂತರ ಯಾರು ಬೇಕಾದರೂ ಅದನ್ನು ಒಳ್ಳೆ ಬೆಲೆ ಕೊಡೋಂಗಿಲ್ಲ, ಆಮೇಲೆ ಅವ್ರನ್ನ ಹೆದರಿಸಿ ಬೆದರಿಸಿ ನಿಮಗೆ ಮಾರ್ಕೆಟ್ನ ಒಳ್ಳೆ ಬೆಲೆ ಸಿಗೋಂಗಿಲ್ಲ, ಅದಕ್ಕೆ ನೀವು ನನಗೆ ಕೊಡಲೇಬೇಕು ಅಂತ ಅನ್ನೋ ಲೆವೆಲ್ಗೆ ಇರ್ತದೆ. ಬಟ್ ಎಲ್ಲ ರೈತರು ಸೇರಿಕೊಂಡು ತಾವು ಬೆಳೆದ ಬೆಳೆಗಳನ್ನು ಯಾವ ಬೆಲೆ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಜನೆ ಮಾಡಿ ತಾವು ಗೊಬ್ಬರ ತರೋ ಹೊತ್ತಿನಾಗ ಗೊಬ್ಬರ ತರೋದಕ್ಕಿಂತ ಒಂದು ಟ್ರಕ್ ಲೋಡ್ ತರೋದು ಭಾಳ ಕಡಿಮೆ, ನೇರವಾಗಿ ಅವರು ಫ್ಯಾಕ್ಟ್ರಿಗೆ ಅಪ್ರೋಚ್ ಮಾಡಿಕೊಂಡು ಆ ಕಂಪನಿ ವತಿಯಿಂದ ಮಾಡಿದರೆ ಕಡಿಮೆ ದರದಲ್ಲಿ ಗೊಬ್ಬರ ಸಿಗ್ತದೆ, ಬೀಜ ಸಿಗ್ತದೆ. ಆನಂತರ ತಾವೆಲ್ಲ ತಮ್ಮ ಸಮಯವನ್ನು ಕಳ್ಕೊಂಡು ಬರೀ ಮಾರ್ಕೆಟ್ಗೆ ಹೋಗೋ ತರೋದು ಸಮಯ ಉಳಿತದೆ. ಆಮ್ಯಾಗ ಮಾರುವಾಗ ಸದ ಅದೇ ಥರ ಕೆಲವೊಂದು ಕಂಪ್ನಿಗಳಿಗೆ ಅಥವಾ ಫ್ಯಾಕ್ಟ್ರಿಗಳಿಗೆ ನೇರವಾಗಿ ತಾವು ಮಾಡೋಕ್ಕೆ ಹೋದರೆ ಈ ಮಧ್ಯವರ್ತಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ತಾವು ನೇರವಾಗಿ ಅವ್ರ ಕೂಡ ಮಾತಾಡಿದರೆ ಒಳ್ಳೆ ಬೆಲೆ ಸಿಗ್ತದೆ. ಅದಕ್ಕಾಗಿ ಇದರಿಂದ ರೈತರು ತನ್ನ ಪರಿಕರಗಳನ್ನು ಕಡಿಮೆ ಬೆಲೆಯಲ್ಲಿ ತಗೊಳ್ಳೋಕೆ ತಮ್ಮ ಉತ್ಪನ್ನ ಖರ್ಚು ಕಡಿಮೆ ಆಗ್ತದೆ, ಮತ್ತು ನೇರವಾಗಿ ಫ್ಯಾಕ್ಟ್ರಿಗೆ ಅಥವಾ ಯಾವ ಸಂಘಕ್ಕೆ ಕೊಟ್ಟರೆ ಆಮ್ಯಾಗ ಅದರ ನಡ್ರಾಕಿನ ಮಧ್ಯವರ್ತಿಗಳನ್ನು ಕಡಿಮೆ ಮಾಡಿ ಲಾಭವನ್ನು ತಗೋಬೋದು. ಹಿಂಗೆ ಮಾಡಿದರೆ ಆಗ್ತದೆ. ಆದರೆ ಭಾಳ ಜನ ಇದನ್ನು ಪಾಲನೆ ಮಾಡೋದಿಲ್ಲ. ಯಾರು ಜನ ಕೆಲವೊಂದು ಹಳ್ಳಿಯಲ್ಲಿ ತಗೋತಿಲ್ಲ ನೋಡ್ತಿದ್ದೇವೆ, ಕೆಲವೊಂದು ಯುವಕರು ಈ ಹೊಸ ತಂತ್ರಜ್ಞಾನ ಬೆಳೆಸ್ಕೊಂಡು ಏನು ತಾವು ಮಾಡ್ತಾ ಇದ್ದಾರಲ್ಲ ಅವ್ರು ಭಾಳ ಚಲೋ ಆಗ್ತಾಯಿದ್ದಾರೆ. ನನಗೆ ಒಂಥರ ಖುಷಿ ಅನಿಸ್ತದೆ, ಯಾರು ಮಾಡೋಂಗಿಲ್ಲಪ್ಪ ಯುವಕರು ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಯುವಕರು ಯಾರು ಇದನ್ನು ವಿಶ್ವವಿದ್ಯಾಲಯಗಳ ಕೂಡ ಸಂಪರ್ಕ ಇಟ್ಕೊಂಡು ತರಬೇತಿ ತಗೊಂಡು ಆಮೇಲೆ ವಿಶ್ವವಿದ್ಯಾಲಯ ಸಂಚಿ ಕೂಡ ವ್ಯವಹಾರ ಇಟ್ಕೊಂಡಿದ್ದಾರಲ್ಲ ಅವರು ಚೆನ್ನಾಗಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಈ ಥರ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ, ನಮಗೊಂದು ವಿಶ್ವಾಸ ಇದೆ, ಎಲ್ಲರೂ ಪಾಲನೆ ಮಾಡ್ಬೇಕಿದೆ ಅಷ್ಟೇ. ಡಾಕ್ಟರ್ ಶಿವನ್ಗೌಡ ಮುಂದಿನ ಮನೆಯವರು, ಅಂದ್ರೆ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ, ಹೊಸ ಪೀಳಿಗೆಯವರಿಗೆ ಅಂದ್ರೆ ಲಾಭದ ರುಚಿ ಸಿಕ್ಕದ. ಮುಖ್ಯವಾಗಿ ತಾವು ಹೇಳಿದ್ರಲ್ಲ ಕೃಷಿ ಉತ್ಪಾದನಾ ಸಂಸ್ಥೆಗಳ ಮೂಲಕ ಅಂದ್ರೆ ಯಾವಾಗಲೂ ಒಂದು ಸಂಘಟನೆ ಇದ್ದಾಗ ನಾವು ಅಲ್ಲ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತಾರ. ಅಂದ್ರೆ ಬೀಜನೂ ಸವಿ ಸಿಗ್ತದ, ಆಮೇಲೆ ಪೀಕನು ಚಲೋ ರೇಟಿಗೆ ಹೋಗ್ತದೆ, ಅವಾಗ ಏನಾಗ್ತದೆ ಲಾಭ ಜಾಸ್ತಿ ಆಗ್ತದೆ, ಇನ್ಕಮ್ ಡಬಲ್ ತಾನೇ ಆಗ್ತದೆ. ಇದು ನಮ್ಮ ರೈತರ ಗಮನಕ್ಕೆ ಇರಲಿ. ಈಗ ಒಬ್ಬ ತಾವು ಅರ್ಥಶಾಸ್ತ್ರಜ್ಞರು, ಕೃಷಿ ಅರ್ಥಶಾಸ್ತ್ರಜ್ಞರಿಗೆ ಸಾಕಷ್ಟು ಅನುಭವದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೋಧನೆ ಮಾಡಿರಿ. ತಾವು ಇವತ್ತಿನ ಒಂದು ರೈತರ ಸ್ಥಿತಿಗತಿ ವಿಚಾರ ಮಾಡಿದ್ರೆ ಅಂದರೂ ಒಂದು ಹೆಚ್ಚು ದೊಡ್ಡ ದೊಡ್ಡ ರೈತರು ತಾವು ಹೇಳಿದಂಗೆ ಉತ್ಪಾದನಾ ಸಂಸ್ಥೆಗಳನ್ನ ಉಪಯೋಗ ಮಾಡ್ಕೋತಾರೆ, ಆಮೇಲೆ ನೇರವಾಗಿ ಕಂಪನಿಗಳ ಮೂಲಕ ಇದು ಮಾಡ್ತಾರೆ. ಒಟ್ಟಾರೆ ಸ್ಥಿತಿಗತಿ ಹೇಗಿದೆ, ರೈತರ ಸ್ಥಿತಿಗತಿ ಏನು ಈ ಉತ್ತರ ಕರ್ನಾಟಕದೊಳಗೆ ಹೇಗೆ, ಚಿಕ್ಕ ಚಿಕ್ಕ ರೈತರ ಒಂದು ಸ್ಥಿತಿಗತಿ ಯಾವ ರೀತಿ ಬದಲಾವಣೆ ಆಗಬೇಕಾಗಿದೆ, ಈ ಯುವ ರೈತರ ಒಂದು ಏನು ಹೊಸ ಆಶಾದಾಯಕ ಗಾಳಿ ಇದೆಲ್ಲ ಅದು ಎಲ್ಲ ಕಡೆ ವ್ಯಾಪಿಸ್ಬೇಕಲ್ಲ, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಈ ಪರಿಸ್ಥಿತಿ ಹೇಗಿದೆ, ಅದನ್ನು ಹೇಗೆ ಸುಧಾರಿಸ್ಬೋದು ಹೇಳ್ಬೋದಾ? ಈಗ ಸಾಕಷ್ಟು ಸರಿಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಂದ ರೈತರ ಶ್ರೇಯಾಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳಿದಾವೆ. ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಕೃಷಿ ಇಲಾಖೆ ಇರ್ಬೋದು ಅಥವಾ ಕೃಷಿ ಜ್ಞಾನ ಕೇಂದ್ರಗಳಿರ್ಬೋದು ಅವ್ರನ್ನ ರೈತರ ಮನ ಮುಟ್ಟುವ ರೀತಿಯಲ್ಲಿ ತಿಳಿಸಿ ಯಾವ ಸಮಯದಲ್ಲಿ ಯಾವ ತಂತ್ರಜ್ಞಾನಗಳನ್ನು ಯಾವ ಸಂಸ್ಥೆಯಿಂದ ಸಿಗ್ತಾನೋದ್ರ ಬಗ್ಗೆ ಭಾಳ ಜನ ಗೊತ್ತೇ ಇಲ್ಲ. ಸ್ಕೀಮ್ ಮಾಡಿರ್ತಾರೆ. ಉದಾಹರಣೆ, ನಾನು ಮೈಕ್ರೋಇರಿಗೇಷನ್ ಪ್ರಾಜೆಕ್ಟ್ ಇದ್ದೊಂದು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್, ಅದು ಕರ್ನಾಟಕ ಸರ್ಕಾರದಿಂದ ನಮ್ಮ ರಾಜ್ಯದಲ್ಲಿ ಅದನ್ನು ಅನುಷ್ಠಾನಗೊಳಿಸಿದ್ರು. ಮುಂದೆ ಅದನ್ನು ಮುಂದುವರಿಸಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ರು, ಅದನ್ನು ಅಸೆಸ್ಮೆಂಟ್ ಮಾಡಿ ಎಷ್ಟು ಮಟ್ಟಿಗೆ ಅದು ಆ ಸ್ಕೀಮ್ನಿಂದ ರೈತರು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು, ಆವಾಗ ನಾನು ಕೃಷಿ ಅಥವಾ ವಿಭಾಗದ ವಿಶ್ವವಿದ್ಯಾಲಯದ ನನಗೆ ಅದನ್ನು ಅವಕಾಶ ಕೊಟ್ಟಾಗ ನಾನು ಸುಮಾರು ರಾಜ್ಯದ 10 ಜಿಲ್ಲೆಗಳಿಗೆ ಸುಮಾರು 1,200 ರೈತರನ್ನು ಮೈಕ್ರೋಇರಿಗೇಷನ್ ಅಂತ ನಾವು ಸ್ಕೀಮ್ನ ಉಪಯೋಗ ಮಾಡಿದವ್ರನ್ನ ಬಿಟ್ಟಾದಾಗ ಭಾಳ ಮಂದಿಗೆ ಆ ಸ್ಕೀಮ್ ಇದೆ, ಆಮ್ಯಾಗ ಯಾರು ಕೃಷಿ ಇಲಾಖೆಯೊಳಗೆ ಸಂಪರ್ಕ ಇಟ್ಕೊಂಡಿರ್ತಾರೆ ಅವರು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ, ಯಾರು ಹೊರಗೆ ಬಂದಿರೋಂಗಿಲ್ಲ ಅಥವಾ ಗೊತ್ತಿಲ್ಲ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕಾಗಿ ರೈತರಿಗೆ ಯಾವುದೇ ಒಂದು ಸ್ಕೀಮ್ ಇರಲಿ, ಕೇಂದ್ರ ಸರ್ಕಾರ ಇರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ, ಅದ್ರ ಬಗ್ಗೆ ಮನಮುಟ್ಟುವಂತೆ ತಿಳಿಸಿ ಆಮ್ಯಾಗ ಯಾರಿಗೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ಬಗ್ಗೆ. ಯಾಕಂದ್ರೆ ಭಾಳ ಜನ ರೈತರಿಗೆ ಪಾಪ ಹೆದರ್ತಾರೆ, ಇನ್ನೂ ರೈತರಲ್ಲಿ ಒಂದು ಭಯ ಆಫೀಸಿಗೆ ಹೋಗಿ ಅಥವಾ ಬ್ಯಾಂಕ್ಗೆ ಹೋಗಿ ತಮಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಂತ ಇನ್ನೂ ಎಷ್ಟೋ ಮಂದಿ ರೈತರು ಇದ್ದಾರೆ. ಅದಕ್ಕೆ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮುಟ್ಟಿಸಿ ಆ ಪ್ರಯೋಜನ ಪ್ರತಿಯೊಬ್ಬ ರೈತರು ಉಪಯೋಗ ಮಾಡಿಕೊಂಡ್ರೆ ಅವರ ಆರ್ಥಿಕ ಮಟ್ಟ ಸುಧಾರಣೆ ಆಗೋದಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಶಿವನ್ಗೌಡ ಮುಂದಿನ ಮನೆಯವರೇ, ಭಾಳ ವಿಸ್ತೃತವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ಇವತ್ತು ನಾವು ಹೇಳಿದ್ರಿ ರೈತ ಉತ್ಪಾದನಾ ಸಂಸ್ಥೆಗಳು ಹೊರವಾಗಿ ಬಂದವ, ಆದ್ರೆ ಮೊದಲು ಒಂದು ಮಧ್ಯವರ್ತಿಗಳ ಹಾವಳಿಯಿಂದನೇ ಸಾಕಷ್ಟು, ಯಾಕಂದ್ರೆ ನಮ್ಮ ರೈತ ಬೆಳೀತಾರೆ, ನಾವು ಒಕ್ಕಲು ಮಾಡಿ ಅದನ್ನ ಮಾರುಕಟ್ಟೆಗೆ ಒಟ್ಟು ಸಮಯದೊಳಗೆ ರೇಟೇ ಇರೋದಿಲ್ಲ, ಆಮೇಲೆ ರೇಟ್ ಬರ್ತದ. ಅದೇ ಟೈಮ್ದಲ್ಲಿ ಆಮೇಲೆ ಕೆಲವೊಂದಿಷ್ಟು ಈಗ ಸ್ಟೋರೇಜ್ ಮಾಡೋದಿರ್ತದ, ಈಗ ಒಂದಿಷ್ಟು ಉಗ್ರಾಣಗಳನ್ನು ಮಾಡಿಕೊಂಡು ಉತ್ಪಾದನಾ ಸಂಸ್ಥೆಗಳೇನದಲ್ಲ, ಕೃಷಿಕರ ಉತ್ಪಾದನಾ ಸಂಸ್ಥೆಗಳು, ಅವರು ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಸರ್ಕಾರ ಧನ ಸಹಾಯ ಅದ ಮಾಡ್ತಾರೆ. ಆದ್ರೆ ಇವತ್ತು ರೇಟ್ ಇಲ್ಲ ಅಂದ್ರೆ ಅದನ್ನ ತೆಗೆದಿಟ್ಟು ಮತ್ತೆ ಮುಂದೆ ಯಾವಾಗ ರೇಟ್ ಬರ್ತದೆ ಅದು ಮಾಡೋದು. ನಾವು ಆ ಕೃಷಿ ಸಾಕ್ಷರಾಗೋದು ಭಾಳ ಮುಖ್ಯ ಅದ ಅಂತ ಹೇಳಿದಂಗೆ, ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅಂತಂದ್ರೆ ನಮ್ಮ ಬೆಳೆದ ಪೈರು ಒಳ್ಳೆ ರೇಟಿಗೆ ಹೋಗ್ಬೇಕಲ್ಲ, ಅದನ್ನು ನಾವು ಭಾಳ ವಿಚಾರ ಮಾಡಬೇಕು, ಅದನ್ನು ಜಿದ್ದಿಂದ ನಾವು ವಿಚಾರ ಮಾಡಬೇಕು. ಅದು ಹೆಂಗಾರು ಹೋಗ್ಲಪ್ಪ, ರೊಕ್ಕ ಸ್ವಲ್ಪ ಸಿಕ್ಕರೆ ಸಾಕು ಅನ್ನೋ ಭಾವನೆ ಭಾಳ ಮಂದಿಗೆ ಇವತ್ತೂ ರೈತರು ಅದನ್ನು ವಿಚಾರ ಮಾಡ್ತಾರೆ. ಏನು ಈ ಬದಲಾವಣೆ ಆಗಬೇಕಲ್ಲ, ರೈತರಿಗೆ ಏನಾಗಿದೆ, ಅವರು ಎಲ್ಲೋ ಸಾಲ ತೊಗೊಂಬಂದಿರ್ತಾರೆ, ಆ ಸಾಲ ತೀರಿಸಬೇಕಾಗಿರ್ತದೆ, ಹೆಂಗಾರು ಎಷ್ಟು ರೇಟಿಗೆ ಹೋಗಲಿ ಮಾರಿಬಿಡೋಣ ಅಂತ ಕೊಟ್ಬಿಡ್ತಾರೆ. ಒಂದು ಸುಳಿಗಳು ಸಿಕ್ಬಿಡ್ತಾರೆ, ಈ ಸುಳಿಯಿಂದ ತಪ್ಪಿಸ್ಕೊಂಡು ಅವರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡೋದು ಹೇಗೆ ಪ್ರೊಫೆಸರ್ ಶಿವನಗೌಡ್ರಿ? ಈ ವಿಷಯದಲ್ಲಿ ನನ್ನ ಒಂದು ವಿಚಾರ ಅಂತಂದರೆ, ನಾನು ಹಲವಾರು ಸಂದರ್ಭಗಳಲ್ಲಿ ಹಲವಾರು ವೇದಿಕೆಯಲ್ಲಿ ಇದು ಹೇಳಿದ್ದೀನಿ, ಕೇಂದ್ರ ಸರ್ಕಾರದವರು ಪ್ರತಿ ವರ್ಷನೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಅನೌನ್ಸ್ ಮಾಡಿದ ನಂತರ ಬರೀ ಅನೌನ್ಸ್ ಮಾಡಿದ್ರಿಂದ ನಾವು ಸಾಕಷ್ಟು ಸಲ ಹೇಳಿದ್ದೇವೆ, ಇದನ್ನು ವಿಶ್ವವಿದ್ಯಾಲಯ ಹೇಳಿದ್ದೇವೆ, ಆಮೇಲೆ ಸರ್ಕಾರಕ್ಕೂ ನಾವು ರಿಪೋರ್ಟ್ ಮಾಡಿದ್ದೇವೆ. ಬರೀ APMCಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ಆ ಉತ್ಪಾದನೆ ಇಂಥ ಕ್ವಾಲಿಟಿ ಇರ್ಬೇಕಂದಿರ್ತದೆ. ಸುಮ್ಮನೆ ಏನೋ ರೈತರು ಹಾರ್ವೆಸ್ಟ್ ಮಾಡಿದ್ರು ಹಸಿವಿ ತೊಗೊಂಡು ಕೊಡೋಕೆ ಹೋದ್ರೆ ಅಂತಂದ್ರೆ ಇಷ್ಟು ಅದು ಟೆಂಪ್ರ ಇದಿರಬೇಕು, ಇಷ್ಟ ವೇಟ್ ಎಲ್ಲ ಇರ್ತದೆ, ಅದನ್ನು ಫಾಲೋ ಮಾಡಿದರೆ ಆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು APMCಗಳಲ್ಲಿ ಏನು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾಡೋಕ್ಕೆ ಹೋದಾಗ ಅದಕ್ಕಿಂತ ಕಡಿಮೆ ರೇಟಲ್ಲಿ ತೊಗೊಳ್ತಾರೆ. ಈಗ ಆವಾಗ ಜಾಸ್ತಿ ಇತ್ತು ಮಾರ್ಕೆಟಲ್ಲಿ, ತಮ್ಮ ಬಾಯಿ ಬಂದಂಗೆ ತೊಗೊಂಡ್ಬಿಡ್ತಾರೆ, ರೈತ ಹೆಸರಿಸ್ತಾರೆ, ಏ ಈ ವರ್ಷ ಬೆಳೆನೇ ಇಲ್ಲ, ಇಷ್ಟೆಲ್ಲ ಬೆಲೆ ಸಿಗಂಗಿಲ್ಲ, ಇದಕ್ಕೆ ನೀವು ಏನೇ ಕೊಟ್ಟರೆ ಕೊಟ್ಟಿಲ್ಲ ಅಂದರೆ ಮುಂದೆ ಇಷ್ಟು ಸಿಗಂಗಿಲ್ಲ ಅನ್ನೋಂಥ ಒಂದು ಭಯ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಪಾಪ ಅವರು ಸಾಕಷ್ಟು ಕಡೆಯಿಂದ ಸಾಲ ತೊಗೊಂಬಂದಿರ್ತಾರೆ, ಆರ್ಥಿಕವಾಗಿ ತೊಂದರೆ ಇರ್ತದೆ, ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತದೆ, ಅಂಥ ಹೊತ್ತಿನಾಗ ಅನಿವಾರ್ಯವಾಗಿ ಮಾಡಕ್ಕೆ ಬರ್ತದೆ. ಆದರೆ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಅನೌನ್ಸ್ ಮಾಡ್ತಾರೆ ಸರ್ಕಾರದವರು, ಅದನ್ನು APMCಯಲ್ಲಿ ರೈತರಿಗೆ ತಿಳುವಳಿಕೆ ಕೊಟ್ಟು ಆಮ್ಯಾಗ ಆ ಬೆಲೆಗೆಕ್ಕಿಂತ ಕಡಿಮೆ ರೇಟದಲ್ಲಿ ಯಾರು ಖರೀದಿ ಮಾಡಬಾರದು ಅನ್ನೋದು ಒಂದು ಮಾಡಿದರೆ ರೈತರಿಗೆ ಒಂದರಿಂದ ತಮ್ಮ ಬೆಳೆದ ಉತ್ಪನ್ನಕ್ಕೆ ಅಟ್ಲೀಸ್ಟ್ ತಮ್ಮ ಖರ್ಚು ಮಾಡಿದ್ದಾರೆ ಅಂತ ತೆಗಿಬೋದು. ಇಲ್ಲಾಂದ್ರೆ ಮಾರ್ಕೆಟ್ನಾಗ ಆವಾಗ ಜಾಸ್ತಿ ಇದ್ದಾಗ ಅವರು ಸಡನ್ ಆಗಿ ಬೆಲೆ ಕಡಿಮೆ ಹಂಗಾಗ್ತದೆ, ಅದನ್ನು ಮಧ್ಯವರ್ತಿಗಳು ಅದನ್ನು ಉಪಯೋಗ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಸರ್ಕಾರದಿಂದ ಒಂದು ಒಳ್ಳೆ ಸ್ಕೀಮ್ ಇದೆ, ಅದನ್ನು APMCಗಳಲ್ಲಿ ಆಯಿತು, ಸಹಕಾರಿ ಸಂಘಗಳಲ್ಲಿ ಆಯಿತು, ಅದನ್ನು ಯಥಾವತ್ತಾಗಿ ಅದನ್ನು ಪಾಲನೆ ಮಾಡಿದರೆ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಶಿವನಗೌಡ ಮುಂದಿನ ಮೇಲೆ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀರಿ ಪ್ರೊಫೆಸರ್, ಯಾಕಂದರೆ ನೀವು ಒಂದು ಒಳ್ಳೆಯ ಮಾಹಿತಿ ಕೊಟ್ರಿ. ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅಂದರೆ ನಾವು ಅದಕ್ಕೆ ಒಂದು ನಮ್ಮನ್ನು ನಾವು ಆ ಒಂದು ಕ್ರಿಯೆಗೆ ಸಿದ್ಧ ಮಾಡಿಕೊಳ್ಬೇಕು. ರೈತ ಬಾಂಧವರಿಗೆ ಯಾವುದೇ ಸುಳಿಯಲ್ಲಿ ಸಿಗದೇ ಇರೋ ಥರ ಮೊದಲು ಅನ್ನ ಇರಬೇಕು, ಆಮೇಲೆ ಖರ್ಚು ಕಡಿಮೆ ಮಾಡಬೇಕು, ಲಾಭ ಹೆಚ್ಚಾಗಬೇಕು ಅಂತಂದರೆ ಒಂದು ತಂತ್ರಜ್ಞರ ಒಂದು ಸಹಕಾರ ತೊಗೊಳ್ಬೇಕು. ಕೃಷಿ ತಂತ್ರಜ್ಞಾನ ಏನಿದೆಯಲ್ಲ, ಯಾವುದೇ ಗೋಂಜಾಳ ಬೆಳೆ ತಂತ್ರಜ್ಞಾನ ಇದೆ, ಇವತ್ತು ತೊಗರಿ ಬೆಳೆ ತಂತ್ರಜ್ಞಾನ ಇದೆ, ಹಾಂ, ಯಾವ ಔಷಧಿ ಹಾಕಬೇಕು ಮತ್ತು ಎಷ್ಟು ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಆಮೇಲೆ ಯಾವ ಥರ ಬೀಜೋಪಚಾರ ಮಾಡಬೇಕು, ಬೀಜವನ್ನು ಹೆಂಗೆ ತಳಿಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು, ಮತ್ತು ಆಮೇಲೆ ಯಾವಾಗಲೂ ಸತತವಾಗಿ ನಾವು ನಮ್ಮ ಜಮೀನು ಜೊತೆಗೆ ಸಂಪರ್ಕದೊಳಗಿರಬೇಕು. ಆಮೇಲೆ ಪೀಕ್ ಬಂದಾಗಲೂ ಕೂಡ ಕೆಲವೊಬ್ಬರಂತೂ ಸಾವಯವ ಕೃಷಿಕರು ಇವತ್ತು ಏನು ಮಾಡ್ಯಾರ, ನೇರ ಮಾರುಕಟ್ಟೆ ಮಾಡ್ತಾರೆ, ಏ ಅವರು ವಾಟ್ಸಪ್ನಾಗ ಮೆಸೇಜ್ ಹಾಕ್ತಾರೆ, ಇಲ್ಲ ಹಾಂ ನಾಟಿ ನಮ್ಮ ಶೇಂಗಾ ಬೆಳೆದೀವಿ ನೀವು ಬರ್ರಿ ಅಂತ, ಅವರು ಗ್ರಾಹಕರೇ ಅವ್ರ ಮನೆಗೆ ಹೋಗಿ ತೊಗೊಂಡು ಹೋಗ್ತಾರೆ, ಆ ಥರನೂ ವ್ಯವಸ್ಥೆ ಇದೆ. ಹೀಗೆ ನೀವು ಮಾರುಕಟ್ಟೆ ಮಾಡೋದ್ರಲ್ಲಿ ಜಾಣರಾಗ್ರಿ, ಇಲ್ಲ ಅಂದರೆ ಈ ರೈತರ ಉತ್ಪಾದನಾ ಸಂಘಗಳನ್ನು ಮಾಡಿಕೊಡ್ರಿ, ಸರ್ಕಾರದ ಸಹಾಯ ಇದೆ, ಅದರ ಮೂಲಕ ಒಂದು ಆರ್ಥಿಕ ಸಬಲತೆಯನ್ನು ನೀವು ಸಾಧಿಸ್ಲಿಕ್ಕೆ ಸಾಧ್ಯ ಆದರೆ ಯಾರು ನಿಮ್ಮಷ್ಟು ಒಂದು ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸದಾಶಯದೊಂದಿಗೆ ಇವತ್ತು ಸಾಕಷ್ಟು ಯುವ ರೈತರು ಸುಧಾರಣೆಯತ್ತ ಹೆಜ್ಜೆ ಇಟ್ಟಿದ್ದಾರೆ, ಇನ್ನೂ ಉಳಿದವರು ಕೂಡ ಆ ನಿಟ್ಟಿನೊಳಗೆ ಹೆಜ್ಜೆ ಇಡಲಿ ಅಂಥೇಳಿ ಆಸೆ ಮಾಡ್ತಾ, ತುಂಬ ವಿಸ್ತೃತವಾಗಿ ಆರ್ಥಿಕ ವಿಷಯ ಕುರಿತಂತೆ ಕೃಷಿ ಆರ್ಥಿಕತೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ಹಿರಿಯ ಪ್ರಾಧ್ಯಾಪಕರಾಗಿ ತಮ್ಮ ಬಾಲ್ಯದ ಅನುಭವಗಳ ಜೊತೆಗೆ ಮೇಳೈಸಿ ನೀವು ಹೇಳಿದಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ನಿಮಗೆ ಅಭಿನಂದನೆಗಳು. ಇದನ್ನು ನಮ್ಮ ರೈತರು ಕಲಿತು ಕಾರ್ಯಗತ ಮಾಡಲಿ ಅಂತ ಆಸೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಸರ್. ನನ್ನ ಅವಕಾಶ ಕೊಡೋದಕ್ಕಾಗಿ ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಆರ್ಥಿಕ ಸಬಲತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಶಿವನಗೌಡ ಮುಂದಿನಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೌಳಿ.

ನನ್ನ ತವರಿಗೆ ಕೋಲೆನ್ನ ಕೋಲೆ ಹೋಗತೆನೆ ನನ್ನ ತವರಿಗೆ ಕೋಲೆನ್ನ ಕೋಲೆ ಹೋದರೆ ಹೋಗಾಗ ಬಿಟ್ಟಾರ ಬಿಡ ಹೋಗ ಬಾಲ ಗಣಪೈನ ಬಿಟ್ಟೋಗ ಕೋಲೆನ್ನ ಕೋಲೆ ಬಾಲ ಗಣಪೈನ ಬಿಟ್ಟೋಗ ಕೋಲೆನ್ನ ಕೋಲೆ ಬಾಲ ಗಣಪೈನ ಬಿಟ್ಟೋಗ ಕೋಲೆನ್ನ ಕೋಲೆ ಬಾಲ ಗಣಪೈನ ಬಿಟ್ಟೋಗ ಕೋಲೆನ್ನ ಕೋಲೆ ಅಣ್ಣಯ್ಯ ಹಿಂದಿಂದ ಶ್ರೀ ಗೌರ ಬಾಲ ಗಣಪಯ್ಯ ಬಗಲಲ್ಲೇ ಕೋಲೆನ್ನ ಕೋಲೆ ಬಾಲ ಗಣಪಯ್ಯ ಬಗಲಲ್ಲೇ ಕೋಲೆನ್ನ ಕೋಲೆ ಬಾಲ ಗಣಪಯ್ಯ ಬಗಲಲ್ಲೇ ಕೋಲೆನ್ನ ಕೋಲೆ ಬಾಲ ಗಣಪಯ್ಯ ಬಗಲಲ್ಲೇ ಕೋಲೆನ್ನ ಕೋಲೆ ಬಾಲಿ ಗಣಪಾಯಿನ ಬಗಲಲ್ಲಿ ಎತ್ತಗೊಂಡೆ ವಾದಾರ ತನ್ನ ತವರಿಗೆ ಕೋಲೆನ್ನ ಕೋಲೆ ತನ್ನ ತವರಿಗೆ ಕೋಲೆನ್ನ ಕೋಲೆ ಆದರೆ ತನ್ನ ತವರಿಗೆ ಕೋಲೆನ್ನ ಕೋಲೆ ತನ್ನ ತವರಿಗೆ ಕೋಲೆನ್ನ ಕೋಲೆ ಗೋದಿ ಬೀಸಿ ಅಕ್ಕರೊಳಗಿ ಮಾಡೆ ಬಾಲ ಗಣಪೈನ ಉಳಿಯಲ್ಲೇ ಕೋಲೆನ್ನ ಕೋಲೆ ಬಾಲ ಗಣಪೈನ ಉಳಿಯಲ್ಲೇ ಕೋಲೆನ್ನ ಕೋಲೆ ಬಾಲ ಗಣಪೈನ ಉಡಿಯಲ್ಲೇ ಕೋಲೆನ್ನ ಕೋಲೆ ಬಾಲ ಗಣಪೈನ ಉಡಿಯಲ್ಲೇ ಕೋಲೆನ್ನ ಕೋಲೆ ಬಾಲನಿ ಗಣಪಾಯಿನ ಉಡಿಯಲ್ಲಿ ನಡಕೊಂಡ ಸಾಲ ವಲನಂದ ಅಳತಾನ ಕೋಲೆನ್ನ ಕೋಲೆ ವಲಿನಂದ ಅಳತಾನ ಕೋಲೆನ್ನ ಕೋಲೆ ವಲಿನಂದ ಅಳತಾನ ಕೋಲೆನ್ನ ಕೋಲೆ ವಲಿನಂದ ಅಳತಾನ ಕೋಲೆನ್ನ ಕೋಲೆ ವಲಿನಂದ ಅಳಬ್ಯಾಡ ಗಣಪಯ್ಯ ಬಡವರ ನನ್ನ ತವರವರ ಕೋಲೆನ್ನ ಕೋಲೆ ಬಡವರ ನನ್ನ ತವರವರ ಕೋಲೆನ್ನ ಕೋಲೆ ಹೇ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಗಮನಿಸಿ, ಹೀಗೊಂದು ಪ್ರಕಟಣೆ ಇದೆ. ಇಂಡಿಯನ್ ಆಯಿಲ್ ಪೆಟ್ರೋಲಿಯಂ ಡಿಪೋ